ವಿಧಾನಸೌಧದ ಆವರಣದಲ್ಲಿ ಸಾಲುಮರದ ತಿಮ್ಮಕ್ಕ ಗೌರವಾರ್ಥ ಸದಸ್ಯರಿಂದ ಗಿಡ ನೆಡಿಸಲು ಸಭಾಧ್ಯಕ್ಷ ಯುಟಿ ಖಾದರ್ ನಿರ್ಧಾರ. ಹಾಗೂ ಮೇಕೆದಾಟು ಯೋಜನೆ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಸರ್ವ ಜೀವಿಗಳ ಪ್ರಾಣ ಸ್ವರೂಪ ಗಾಳಿ. ಶರೀರಂ ಹಿ ವಿನಾ ವಾಯುಂ ಸಮತಾಂ ಯಾತಿ ದಾರುಭಿ. ವಾಯುವಿನ ಸಂಚಾರವಿಲ್ಲದ ದೇಹ ಕಟ್ಟಿಗೆಗೆ ಸಮಾನ ಎಂದಿದೆ ವಾಲ್ಮೀಕಿ ರಾಮಾಯಣ. ಮಲಿನ ಮತ್ತು ವಿಷಯುಕ್ತ ಗಾಳಿಯಿಂದ ಉಂಟಾಗುವ ದುಷ್ಪರಿಣಾಮಗಳು ಹಲವು. ವಾಹನಗಳು ಮತ್ತು ಕಾರ್ಖಾನೆಗಳು ಹೊರಸೂಸುವ ಹೊಗೆಯಿಂದ ಜೀವಿಗಳ ಶ್ವಾಸಕೋಶ ಮತ್ತು ಉಸಿರಾಟದ ಮೇಲೆ ತೀವ್ರತರದ ಪರಿಣಾಮಗಳುಂಟಾಗುತ್ತವೆ. ವಾಯುಮಾಲಿನ್ಯ ತಡೆಯಿರಿ, ಪರಿಸರ ಉಳಿಸಿರಿ, ಇದು ವಿಶ್ವಸಂಸ್ಥೆಯ ಘೋಷಣೆ. ಮರಗಿಡ ಬೆಳೆಸಿ, ಜೀವಸಂಕುಲ ಉಳಿಸಿ, ಅಂತರ್ಜಲ ಹೆಚ್ಚಿಸಿ, ಪರಿಸರ ಉಳಿಸಿ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕೃಷಿ ಸನ್ಮಾನ್ ಯೋಜನೆ ಕುರಿತು ಡಾ ಶರಶ್ಚಂದ್ರ ರಾನಡೆ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ನಂತರ ಪ್ರಧಾನಮಂತ್ರಿ ಕೃಷಿ ಭಾಗ್ಯ ಯೋಜನೆ ಕುರಿತು ರಾಜ್ಯ ಕೃಷಿ ಇಲಾಖೆಯ ಬೆಳೆ ಅಭಿವೃದ್ಧಿ ವಿಭಾಗದ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಮತಿ ರೂಪಾ ಎಎನ್ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ಗೌಡ. ನಂತರ ತಿಪಟೂರು ತಾಲೂಕು ಕೊಳ್ಳಿಹಟ್ಟಿಯ ತಿಮ್ಮಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ ಪ್ರಸಾರವಾಗುವುದು. ಈಗ ಮೊದಲಿಗೆ ಪ್ರಧಾನಮಂತ್ರಿ ಕೃಷಿ ಸನ್ಮಾನ್ ಯೋಜನೆ ಕುರಿತು ಡಾ ಶರಶ್ಚಂದ್ರ ರಾನಡೆ ಅವರೊಂದಿಗೆ ಸಂದರ್ಶನ ಕೇಳೋಣ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಅಂಥೇಳಿ. ನಾನು ಕರ್ನಾಟಕ ಸರ್ಕಾರದ ಕೃಷಿ ಮಾರಾಟ ಇಲಾಖೆಯ ಹೆಚ್ಚುವರಿ ನಿರ್ದೇಶಕನಾಗಿ ನಿವೃತ್ತಿಯನ್ನು ಪಡೆದಿರ್ತೇನೆ. ಇವತ್ತು ನಾವು ದೇಶದ ಕೃಷಿ ವಲಯದ ಒಟ್ಟಾರೆ ಬೆಳವಣಿಗೆಗೆ ಬೆಂಬಲ ನೀಡ್ತಕ್ಕಂಥ ಹಾಗೂ ರೈತರಿಗೆ ಸಂಕಷ್ಟ ಕಾಲದಲ್ಲಿ ನೆರವು ನೀಡ್ತಕ್ಕಂತಹ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಅಂತಕ್ಕಂಥದ್ದು ಅಂದರೆ ಏನು, ಅದರ ಉದ್ದೇಶಗಳೇನು, ಅದರಿಂದ ಆಗ್ತಕ್ಕಂತಹ ಪರಿಣಾಮಗಳೇನು ಎಂಬುದನ್ನು ವಿಚಾರ ವಿನಿಮಯವನ್ನು ನಡೆಸೋಣ. ಇಂದು ಭಾರತದಲ್ಲಿ 55% ಮಂದಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಕೃಷಿಯನ್ನು ತಮ್ಮ ಜೀವನೋಪಾಯಕ್ಕಾಗಿ ಅವಲಂಬಿಸಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ನೋಡ್ಬೋದು. ಇದರಲ್ಲಿ 90% ಮಂದಿ ಸಣ್ಣ ಮತ್ತು ಅತಿಸಣ್ಣ ರೈತರಾಗಿದ್ದಾರೆ. ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಆದಾಯದ ಬೆಂಬಲವನ್ನು ನೀಡಲಿಕ್ಕೋಸ್ಕರ ಕೇಂದ್ರ ಸರ್ಕಾರವು 2019 ಪ್ರಧಾನಮಂತ್ರಿ ಕೃಷಿ ಸಮ್ಮಾನ್ ನಿಧಿ ಯೋಜನೆಯನ್ನು ಜಾರಿಗೆ ತಂದಿದೆ. ಇನ್ನು ಈ ಯೋಜನೆಯ ಪ್ರಾರಂಭ ಯಾವಾಗಾಯಿತು ಅಂತ ನಾವು ನೋಡೋದಾದರೆ, ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು 24 ಫೆಬ್ರವರಿ 2019 ಈ ಯೋಜನೆಯನ್ನು ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ ಪ್ರಾರಂಭ ಮಾಡ್ತಾರೆ. ಇದನ್ನು ಕೇಂದ್ರ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆ ಜಾರಿಗೊಳಿಸಿರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಈ ಯೋಜನೆಯ ಮುಖ್ಯ ಉದ್ದೇಶಗಳೇನು ಅಂತ ನಾವೀಗ ತಿಳ್ಕೊಳ್ಳೋಣ. ಮೊದಲನೆಯದಾಗಿ ಎಲ್ಲ ಅರ್ಹ ಭೂ ಹಿಡುವಳಿದಾರರು ಮತ್ತು ಅವರ ಕುಟುಂಬಗಳಿಗೆ ಆದಾಯದ ಬೆಂಬಲವನ್ನು ನೀಡ್ತಕ್ಕಂಥದ್ದು. ಇನ್ನು ಎರಡನೆಯದಾಗಿ ಸರಿಯಾದ ಬೆಳೆ, ಆರೋಗ್ಯ ಮತ್ತು ಕೃಷಿ ಆದಾಯಕ್ಕೆ ಅನುಗುಣವಾಗಿ ಸೂಕ್ತ ಇಳುವರಿಯನ್ನು ಖಚಿತಪಡಿಸಿಕೊಳ್ಳಲು ವಿವಿಧ ಒಳಹರಿವನ್ನು ಸಂಗ್ರಹಿಸುವಲ್ಲಿ ರೈತರ ಆರ್ಥಿಕ ಅಗತ್ಯಗಳನ್ನು ಪೂರೈಸತಕ್ಕಂಥದ್ದು. ಇನ್ನು ಮೂರನೆಯದಾಗಿ ಪ್ರಸ್ತುತ 11.25 ಕೋಟಿ ಫಲಾನುಭವಿಗಳಿಗೆ ಒಟ್ಟು 3.70 ಲಕ್ಷ ಕೋಟಿ ರೂಪಾಯಿಗಳ ಬೆಂಬಲವನ್ನು ಒದಗಿಸತಕ್ಕಂಥದ್ದು. ಇನ್ನು ನಾಲ್ಕನೆಯದಾಗಿ ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸುವುದು, ಮತ್ತು ಕೊನೆಯದಾಗಿ ಮತ್ತು ಐದನೇದಾಗಿ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸ್ತಕ್ಕಂಥದ್ದು. ಇವು ಪ್ರಧಾನವಾದಂಥ ಉದ್ದೇಶಗಳು. ಇದಕ್ಕೆ ಅರ್ಹತೆ ಏನಿರಬೇಕು ಅಂತ ಹೇಳಿದರೆ, ಈ ಯೋಜನೆಯ ಫಲಾನುಭವಿ ಆಗಬೇಕು ಅಂತಾದರೆ ಗಂಡ, ಹೆಂಡತಿ ಮತ್ತು ಅಪ್ರಾಪ್ತ ಮಕ್ಕಳೂ ಸೇರಿದಂತೆ ಯಾವುದೇ ಭೂಮಿ ಹೊಂದಿರತಕ್ಕಂಥ ರೈತ ಕುಟುಂಬಗಳು ಈ ಒಂದು ಯೋಜನೆಯ ಫಲಾನುಭವಿಗಳಾಗಲಿಕ್ಕೆ ಅರ್ಹತೆಯನ್ನು ಪಡಿತವೆ. ಇನ್ನು ಈ ಯೋಜನೆಯ ತಿರುಳೇನು ಅಂತ ಹೇಳಿದರೆ, ಈ ಯೋಜನೆಯ ಅಡಿಯಲ್ಲಿ 2,000 ರೂಪಾಯಿಗಳಂತೆ 3 ಸಮಾನ ಕಂತುಗಳಲ್ಲಿ ವಾರ್ಷಿಕವಾಗಿ 6,000 ರೂಪಾಯಿಗಳನ್ನು ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಅವರ ಬ್ಯಾಂಕ್ ಖಾತೆಗೆ ನೇರವಾಗಿ DBT ಅಥವಾ ನೇರ ಲಾಭ ವರ್ಗಾವಣೆ ಮೂಲಕ ವರ್ಗಾಯಿಸಲಾಗುತ್ತದೆ. ಇನ್ನು ಈ ಯೋಜನೆಯಡಿ ಅನರ್ಹತೆಯನ್ನು ಯಾರ್ಯಾರು ಹೊಂದಿದ್ದಾರೆ ಅನ್ನೋದನ್ನು ಕೂಡ ನಾವು ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕು. ಅಂದರೆ ಎಲ್ಲರೂ ಕೂಡ ಈ ಯೋಜನೆಯಲ್ಲಿ ಲಾಭ ಪಡೀಲಿಕ್ಕೆ ಮುಂದೆ ಬಂದರೆ ಅದು ಸಾಧ್ಯವಾಗದ ಮಾತು. ಮೊಟ್ಟ ಮೊದಲನೆಯದಾಗಿ, ಒಂದನೆಯದಾಗಿ ಸಣ್ಣ ಮತ್ತು ಅತಿಸಣ್ಣ ರೈತರ ವ್ಯಾಪ್ತಿಯಿಂದ ಹೊರತಾಗಿರುವವರು ಈ ಯೋಜನೆಯ ವ್ಯಾಪ್ತಿಗೆ ಬರೋದಿಲ್ಲ. ಇನ್ನು ಎರಡನೇದಾಗಿ, ಅವರು ಯಾವುದೇ ಸಾಂಸ್ಥಿಕ ಭೂಮಾಲೀಕರಾಗಿರಬಾರದು. ಮೂರನೇದಾಗಿ, ಹಿಂದೆ ಮತ್ತು ಪ್ರಸ್ತುತ ಸಂವಿಧಾನಿಕ ಹುದ್ದೆಯನ್ನು ಹೊಂದಿರತಕ್ಕಂಥವರು. ನಾಲ್ಕನೇದಾಗಿ, ಮಾಜಿ ಮತ್ತು ಪ್ರಸ್ತುತ ಸಚಿವರು ಅಥವಾ ರಾಜ್ಯ ಸಚಿವರು. ಐದನೇದಾಗಿ, ಲೋಕಸಭೆ, ರಾಜ್ಯಸಭೆ, ರಾಜ್ಯ ವಿಧಾನಸಭೆ ಅಥವಾ ರಾಜ್ಯ ವಿಧಾನ ಪರಿಷತ್ತುಗಳ ಮಾಜಿ ಮತ್ತು ಪ್ರಸ್ತುತ ಸದಸ್ಯರು. ಆರನೇದಾಗಿ, ಮಹಾನಗರಪಾಲಿಕೆಗಳ ಮಾಜಿ ಮತ್ತು ಪ್ರಸ್ತುತ ಮಹಾಪೌರರು ಅಥವಾ ಮೇಯರ್ಗಳು. ಇನ್ನು ಏಳನೇದಾಗಿ, ಜಿಲ್ಲಾ ಪಂಚಾಯಿತಿಗಳ ಮಾಜಿ ಮತ್ತು ಪ್ರಸ್ತುತ ಸದಸ್ಯರು. ಇನ್ನು ಎಂಟನೆಯದಾಗಿ, ಕೇಂದ್ರ ಅಥವಾ ರಾಜ್ಯ ಸರ್ಕಾರಿ ಸಚಿವಾಲಯಗಳು ಅಥವಾ ಕಚೇರಿಗಳು ಅಥವಾ ಇಲಾಖೆಗಳ ಅಡಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಅಥವಾ ನಿವೃತ್ತರಾದ ಯಾವುದೇ ಅಧಿಕಾರಿಗಳು ಹಾಗೂ ನೌಕರರು. ಇನ್ನು ಒಂಬತ್ತನೆಯದಾಗಿ, ರೂಪಾಯಿ 10,000 ಅಥವಾ ಅದಕ್ಕಿಂತ ಹೆಚ್ಚಿನ ಮಾಸಿಕ ಪಿಂಚಣಿ ಪಡಿತಕ್ಕಂತಹ ಮತ್ತು ಈ ವರ್ಗಕ್ಕೆ ಸೇರಿದ ಎಲ್ಲ ನಿವೃತ್ತ ಪಿಂಚಣಿದಾರರು. ಇನ್ನು ಹತ್ತನೆಯದಾಗಿ, ಕಳೆದ ಮೌಲ್ಯಮಾಪನ ವರ್ಷದಲ್ಲಿ ಆದಾಯ ತೆರಿಗೆಯನ್ನು ಪಾವತಿಸಿದ ಯಾವುದೇ ವ್ಯಕ್ತಿ ಈ ಯೋಜನೆಯಡಿಯಲ್ಲಿ ನೋಂದಣಿಗೆ ಅರ್ಹನಾಗಿರುವುದಿಲ್ಲ. ಇನ್ನು ಹನ್ನೊಂದನೆಯದಾಗಿ, ವೃತ್ತಿಪರ ಸಂಸ್ಥೆಗಳಲ್ಲಿ ನೋಂದಣಿ ಮಾಡಿರತಕ್ಕಂತಹ ಅಥವಾ ವೃತ್ತಿಪರರಾದ ವೈದ್ಯರು, ಅಭಿಯಂತರರು, ವಕೀಲರು, ಚಾರ್ಟೆಡ್ ಅಕೌಂಟೆಂಟರು ಮತ್ತು ವಾಸ್ತುಶಿಲ್ಪಿಗಳಂತಹ ವೃತ್ತಿಪರರು ಈ ಯೋಜನೆಗೆ ಒಳಪಡೋದಿಲ್ಲ. ಇನ್ನು ಈ ಒಂದು ಯೋಜನೆಗೆ ನಾವು ಸೇರ್ಕೋಬೇಕು ಅಂತಾದರೆ ರೈತರು ಯಾವ ರೀತಿಯಾದಂತಹ ಪ್ರಮಾಣ ಪತ್ರಗಳನ್ನು ಒದಗಿಸಬೇಕು ಅನ್ನೋದನ್ನು ನಾವೀಗ ನೋಡೋಣ. ಮೊಟ್ಟ ಮೊದಲನೆಯದಾಗಿ, ಪೌರತ್ವ ಪ್ರಮಾಣ ಪತ್ರ. ಎರಡನೇದಾಗಿ, ಭೂ ಹಿಡುವಳಿ ಪತ್ರಗಳು. ಮೂರನೇದಾಗಿ, ಆಧಾರ್ ಕಾರ್ಡ್. ಮತ್ತು ನಾಲ್ಕನೇದಾಗಿ, ಬ್ಯಾಂಕ್ ಖಾತೆಯ ವಿವರಗಳು. ಇನ್ನು ಈ ಯೋಜನೆ ಈಗ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಮತ್ತಷ್ಟು ದಕ್ಷತೆಯಿಂದ ನಿರ್ವಹಿಸಲ್ಪಡ್ತಾ ಇದೆ. ಈ ಯಾವ ರೀತಿ ಅದು ಬಳಕೆ ಆಗ್ತಾ ಇದೆ ಅಂತ ನಾವು ನೋಡೋದಾದರೆ, ಈ ಯೋಜನೆಯನ್ನು ಹೆಚ್ಚು ಸಮರ್ಥ, ಪರಿಣಾಮಕಾರಿ ಮತ್ತು ಪಾರದರ್ಶಕವಾಗಿರತಕ್ಕಂತಹ ಒಂದು ಸಾಧನೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ರೈತ ಕೇಂದ್ರಿತ ಸುಧಾರಿತ ಡಿಜಿಟಲ್ ಮೂಲ ಸೌಕರ್ಯವನ್ನು ಬಳಸಿಕೊಳ್ಳಲಾಗುತ್ತಿದೆ. ಈ ಯೋಜನೆಯ ಪ್ರಯೋಜನಗಳು ಯಾವುದೇ ಮಧ್ಯವರ್ತಿಗಳನ್ನು ಒಳಗೊಳ್ಳುವಿಕೆ ಇಲ್ಲದೆ ನೇರವಾಗಿ ರೈತರಿಗೆ ಹಣವನ್ನು ತಲುಪಿಸಲು ಆಧುನಿಕ ತಂತ್ರಜ್ಞಾನವನ್ನು ಉಪಯೋಗ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಈ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಆ್ಯಪನ್ನು ಪ್ರಾರಂಭ ಮಾಡಲಾಗಿದೆ. ಪ್ರಧಾನಮಂತ್ರಿ ಕಿಸಾನ್ ಮೊಬೈಲ್ ಅಪ್ಲಿಕೇಶನ್ ಅಂತಕ್ಕಂಥದ್ದು ಪಿಯಾಮ್ ಅಂದರೆ ಪ್ರಧಾನಮಂತ್ರಿ ಕಿಸಾನ್ ವೆಬ್ ಪೋರ್ಟಲ್ಗೆ ಅಥವಾ ಜಾಲತಾಣಕ್ಕೆ ಸರಳ ಹಾಗೂ ಪರಿಣಾಮಕಾರಿ ವಿಸ್ತರಣೆಯನ್ನು ಒದಗಿಸುತ್ತದೆ. ಈ ಒಂದು ಅಪ್ಲಿಕೇಶನನ್ನು ಮುಖ ದೃಢೀಕರಣ ವೈಶಿಷ್ಟ್ಯಗಳೊಂದಿಗೆ ಪ್ರಾರಂಭ ಮಾಡಲಾಗಿದೆ. ಇದರಿಂದ ದೂರದ ರೈತರು ಕೂಡ OTP ಅಥವಾ ಬೆರಳಚ್ಚುಗಳಿಲ್ಲದೆ ತಮ್ಮ ಮುಖವನ್ನು ಸ್ಕ್ಯಾನ್ ಮಾಡುವ ಮೂಲಕ eKYC ಮಾಡಲು ಅನುವನ್ನು ಮಾಡಿಕೊಟ್ಟಿರತಕ್ಕಂಥದ್ದನ್ನು ನಾವು ನೋಡಬಹುದು. ಇನ್ನು ಇದಕ್ಕೋಸ್ಕರವೇ ಸಾಮಾನ್ಯ ಸೇವಾ ಕೇಂದ್ರಗಳನ್ನು ಕೂಡ ಸ್ಥಾಪನೆ ಮಾಡಿವೆ. ಅವು ಹೇಗೆ ನೆರವಾಗ್ತವೆ ಅನ್ನೋದನ್ನು ನಾವೀಗ ನೋಡೋಣ. ರೈತರ ನೋಂದಣಿಗಳನ್ನು ಸುಗಮಗೊಳಿಸಲು ಮತ್ತು ಕಡ್ಡಾಯ ಅವಶ್ಯಕತೆಗಳನ್ನು ಪೂರೈಸಲು 5 ಲಕ್ಷಕ್ಕೂ ಹೆಚ್ಚು ಸಾಮಾನ್ಯ ಸೇವಾ ಕೇಂದ್ರಗಳನ್ನು ಅಂದರೆ ಕಾಮನ್ ಸರ್ವಿಸ್ ಸೆಂಟರ್ಸನ್ನು ಸ್ಥಾಪನೆ ಮಾಡಲಾಗಿದೆ. ಇದಕ್ಕಾಗಿ ಪೋರ್ಟಲ್ನಲ್ಲಿ ದೃಢವಾದ ಕುಂದುಕೊರತೆ ಪರಿಹಾರ ವ್ಯವಸ್ಥೆಯನ್ನು ಕೂಡ ಸ್ಥಾಪಿಸಲಾಗಿದೆ ಮತ್ತು 2023 ಪ್ರಾರಂಭಿಸಲಾದಂತಹ ಕಿಸಾನ್ ಇ ಮಿತ್ರ ಎಂಬತಕ್ಕಂತಹ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನದ ಎಐ ಚಾಟ್ ಬಾಟ್ ಸೌಲಭ್ಯವು ಕೂಡ ಪಾವತಿಗಳು, ನೋಂದಣಿ ಮತ್ತು ಅರ್ಹತೆಗೆ ಸಂಬಂಧಿಸಿದಂತೆ ಸ್ಥಳೀಯ ಭಾಷೆಗಳಲ್ಲಿ ತ್ವರಿತ ಪ್ರಶ್ನೆ ಪರಿಹಾರಗಳನ್ನು ರೈತರಿಗೆ ಒದಗಿಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಬಹುದು. ನೋಂದಾಯಿತ ರೈತರು ತಮ್ಮ ನೆರೆಹೊರೆಯಲ್ಲಿರ್ತಕ್ಕಂತಹ ಇತರ 100 ಜನ ರೈತರಿಗೆ ತಮ್ಮ ಮನೆ ಬಾಗಿಲಿನಲ್ಲಿಯೇ ಈ KYCಯನ್ನು ಪೂರ್ಣಗೊಳಿಸಲು ಸಹಾಯವನ್ನು ಈ ಒಂದು ಸಾಧನೆ ಮೂಲಕ ಮಾಡಬಹುದಾಗಿದೆ. ಇದರ ಜೊತೆಗೆ ಭಾರತ ಸರ್ಕಾರವು ರೈತರ ಈ KYCಯನ್ನು ಪೂರ್ಣಗೊಳಿಸತಕ್ಕಂತಹ ಸೌಲಭ್ಯವನ್ನು ರಾಜ್ಯ ಸರ್ಕಾರದ ಅಧಿಕಾರಿಗಳಿಗೂ ಕೂಡ ಕೊಡಮಾಡಿದೆ. ಇದರಿಂದ ಪ್ರತಿಯೊಬ್ಬ ಅಧಿಕಾರಿ 500 ರೈತರಿಗೆ ಈ KYCಯನ್ನು ಮಾಡುವಂತಕ್ಕಂತಹ ಅವಕಾಶ ಹೊಂದಿರತಕ್ಕಂಥದ್ದನ್ನು ನಾವು ನೋಡಬಹುದು. ಇನ್ನು ಪ್ರಧಾನಮಂತ್ರಿ ಕಿಸಾನ್ ಚಾಟ್ಬಾಟ್ ಸೌಲಭ್ಯ ಅಂದ್ರೇನು ಅನ್ನೋದನ್ನು ನಾವೀಗ ತಿಳ್ಕೊಳ್ಳೋಣ. 2023 ಪ್ರಧಾನಮಂತ್ರಿ ಕಿಸಾನ್ ಯೋಜನೆಗಾಗಿ ಎಐ ಚಾಟ್ಬಾಟ್ ಅನ್ನು ಪ್ರಾರಂಭ ಮಾಡಲಾಗಿದೆ. ಇದು ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಯೊಂದಿಗೆ ಸಂಯೋಜಿಸಲ್ಪಟ್ಟಿರತಕ್ಕಂತಹ ಮೊಟ್ಟ ಮೊದಲ ಎಐ ಚಾಟ್ ಬಾಟ್ ಸೌಲಭ್ಯವಾಗಿದೆ. ಇದನ್ನು ಏಕ್ ಸ್ಟೆಪ್ ಫೌಂಡೇಶನ್ ಮತ್ತು ಭಾಷಿಣಿಯ ಬೆಂಬಲದೊಂದಿಗೆ ಅಭಿವೃದ್ಧಿಪಡಿಸಲಾಗಿದೆ ಹಾಗೂ ಸುಧಾರಣೆಗೊಳಿಸಲಾಗಿದೆ. ರೈತರ ಪ್ರಶ್ನೆಗಳಿಗೆ ಈ ಸೌಲಭ್ಯವು ತ್ವರಿತ, ಸ್ಪಷ್ಟ ಮತ್ತು ನಿಖರವಾದ ಉತ್ತರವನ್ನು ಒದಗಿಸುತ್ತದೆ. ಇದು ರೈತರಿಗೆ ಬೇಕಾದಂತಹ ಬಳಕೆದಾರ ಸ್ನೇಹಿ ಮತ್ತು ಸುಲಭವಾಗಿ ಪ್ರವೇಶಿಸಬಹುದಾದಂತಹ ಸುಧಾರಿತ ವೇದಿಕೆಯನ್ನು ಸಹ ಒದಗಿಸುತ್ತದೆ. ಡಿಜಿಟಲ್ ಇಂಡಿಯಾ ಭಾಷಿಣಿ ಧ್ವನಿ ಆಧಾರಿತ ಪ್ರವೇಶದಿಂದ ಭಾರತೀಯ ಭಾಷೆಗಳಲ್ಲಿ ವಿಷಯಗಳನ್ನು ರಚನೆ ಮಾಡಲು ಚಾಟ್ಬಾಟ್ ಸಹಾಯವನ್ನು ಮಾಡುತ್ತದೆ. ಇದರಿಂದ ರೈತರು ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದನ್ನು ನಾವು ನೋಡಬಹುದು. ಇನ್ನು ಈ ಒಂದು ಸೌಲಭ್ಯ ಅಂತಕ್ಕಂಥದ್ದು ಅಂಚೆ ಇಲಾಖೆಯಿಂದಲೂ ಕೂಡ ಕೊಡಮಾಡ್ತಾ ಇರತಕ್ಕಂಥದ್ದು ನಾವು ನೋಡಬಹುದು. ಪ್ರಧಾನಮಂತ್ರಿ ಕಿಸಾನ್ ಸಮೃದ್ಧಿ ಯೋಜನೆಯ ಲಾಭ ಪಡೆಯತಕ್ಕಂಥ ರೈತರಿಗೆ ಆಧಾರ್ನೊಂದಿಗೆ ಮೊಬೈಲ್ ಸಂಖ್ಯೆಯನ್ನು ಬೆಸೆಯುವ ಅಥವಾ ನವೀಕರಿಸುವ ಸೌಲಭ್ಯವನ್ನು ಅಂಚೆ ಇಲಾಖೆ ನೀಡ್ತಾ ಬಂದಿದೆ. ಈ ಸೌಲಭ್ಯವು ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಮುಖಾಂತರ ಈ KYCಯನ್ನು ಪೂರ್ಣಗೊಳಿಸಲು ಸಹಾಯವನ್ನು ಮಾಡುತ್ತದೆ. ಇನ್ನು ಅಂಚೆ ಇಲಾಖೆಯ ಬ್ಯಾಂಕ್ ಮೂಲಕ ಈ KYC ಪೂರ್ಣಗೊಳಿಸಲಿಕ್ಕೋಸ್ಕರ ರೈತರು ಯಾವ ರೀತಿಯಾದಂತಹ ಮಾಹಿತಿಗಳನ್ನು ನೀಡಬೇಕು ಅಂತ ಹೇಳಿದರೆ, ಮೊಟ್ಟ ಮೊದಲನೇದಾಗಿ ರೈತ ಅಥವಾ ಆತನ ಪತ್ನಿಯ ಹೆಸರು, ಎರಡನೇದಾಗಿ ರೈತ ಅಥವಾ ಆತನ ಪತ್ನಿಯ ಜನ್ಮದಿನಾಂಕ, ಮೂರನೇದಾಗಿ ಬ್ಯಾಂಕ್ ಖಾತೆ, ನಾಲ್ಕನೇದಾಗಿ IFSC ಮತ್ತು MICR ಕೋಡ್ ನಂಬರ್ಗಳನ್ನು ನೀಡಬೇಕು. ಇನ್ನು ಐದನೇದಾಗಿ ತಮ್ಮ ಮೊಬೈಲ್ ಸಂಖ್ಯೆಯ ಒಂದು ವಿವರಗಳನ್ನು ನೀಡಬೇಕು ಮತ್ತು ಆರನೇದಾಗಿ ಆಧಾರ್ ಸಂಖ್ಯೆ ಮತ್ತು ಈ ಒಂದು ಪಾಸ್ಬುಕ್ನಲ್ಲಿ ಲಭ್ಯ ಇರತಕ್ಕಂತಹ ಇತರ ಗ್ರಾಹಕ ಮಾಹಿತಿಯನ್ನು ಕಡ್ಡಾಯವಾಗಿ ನಾವು ನೋಂದಣಿ ಮಾಡಲಿಕ್ಕೋಸ್ಕರ ಕೊಡ್ತಕ್ಕಂಥದ್ದು ಉಚಿತವಾಗಿರ್ತಕ್ಕಂಥದ್ದು. ಇನ್ನು 12ನೇದಾಗಿ ಮುಖ್ಯವಾಗಿ PM ಕಿಸಾನ್ ಸಮ್ಮಾನ್ ಯೋಜನೆಯಿಂದ ಯಾವ್ಯಾವ ಪರಿಣಾಮಗಳಾಗಿದೆ ಅನ್ನೋದನ್ನು ನಾವೀಗ ನೋಡ್ತಾ ಹೋಗೋಣ. ಮೊದಲನೇದಾಗಿ 2019 ವಾಷಿಂಗ್ಟನ್ನಲ್ಲಿ ಕೇಂದ್ರ ಕಚೇರಿ ಹೊಂದಿರತಕ್ಕಂತಹ ಅಂತಾರಾಷ್ಟ್ರೀಯ ಆಹಾರ ನೀತಿ ಸಂಶೋಧನಾ ಸಂಸ್ಥೆ ಅಥವಾ ಇಂಟರ್ನ್ಯಾಷನಲ್ ಫುಡ್ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಟ್, ಅದನ್ನು ನಾವು ಸಂಕ್ಷಿಪ್ತವಾಗಿ IFPRI ಅಂತೇಳಿ ಕರೀತೇವೆ. ಈ ಒಂದು ಸಂಸ್ಥೆ ನಡೆಸಿರ್ತಕ್ಕಂತಹ ಸ್ವತಂತ್ರ ಅಧ್ಯಯನದಿಂದ ನಮಗೇನು ತಿಳಿದು ಬರುತ್ತೆ ಅಂತ ಹೇಳಿದರೆ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಿಂದ ಒಳ್ಳೆಯ ಪರಿಣಾಮಗಳನ್ನು ಆಗಿರ್ತಕ್ಕಂಥದ್ದು ನಾವು ನೋಡ್ಬೋದು. ಅವುಗಳು ಯಾವುವು ಅಂತ ಹೇಳಿದರೆ, ಮೊಟ್ಟ ಮೊದಲನೆಯದಾಗಿ ಈ ಯೋಜನೆಯು ಭಾರತದ ಗ್ರಾಮೀಣ ಆರ್ಥಿಕ ಬೆಳವಣಿಗೆಯನ್ನು ಹೆಚ್ಚಿಸಿದೆ. ಎರಡನೇದಾಗಿ ರೈತರ ಸಾಲ ನಿರ್ಬಂಧಗಳನ್ನು ಕಡಿಮೆ ಮಾಡಿದೆ. ಮೂರನೇದಾಗಿ ಕೃಷಿ ಸಹಾಯಧನವನ್ನು ಹೆಚ್ಚಿಸಿದೆ ಮತ್ತು ಹೂಡಿಕೆಗೆ ಉತ್ತೇಜನವನ್ನು ನೀಡಿದೆ. ನಾಲ್ಕನೇದಾಗಿ ರೈತರು ಅಪಾಯ ತೆಗೆದುಕೊಳ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಹೆಚ್ಚಿರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಐದನೇದಾಗಿ ರೈತರು ಅಪಾಯಕಾರಿ ಆದರೆ ತುಲನಾತ್ಮಕವಾದ ಉತ್ಪಾದಕ ಹೂಡಿಕೆಗಳನ್ನು ಕೈಗೊಳ್ಳಲಿಕ್ಕೆ ಇದು ಕಾರಣವಾಗಿದೆ. ಇನ್ನು ಆರನೇದಾಗಿ ಈ ಯೋಜನೆ ರೈತರ ಕೃಷಿ ಅಗತ್ಯಗಳಿಗೆ ನೆರವು ನೀಡುತ್ತದೆ. ಏಳನೇದಾಗಿ ರೈತರ ಶಿಕ್ಷಣ, ವೈದ್ಯಕೀಯ, ಮದುವೆ ಇತ್ಯಾದಿ ವೆಚ್ಚಗಳನ್ನು ಕೂಡ ಪೂರೈಸ್ತಾ ಇರತಕ್ಕಂಥದ್ದನ್ನು ನಾವು ನೋಡಬಹುದು. ಇನ್ನು ಎಂಟನೇದಾಗಿ, ರೈತರ ಮೇಲೆ ಈ ಯೋಜನೆಯು ಸಕಾರಾತ್ಮಕ ಪರಿಣಾಮಗಳನ್ನು ಸೂಚಿಸುತ್ತದೆ. ಮತ್ತು ಕೊನೆಯದಾಗಿ ಹಾಗೂ ಒಂಬತ್ತನೆಯದಾಗಿ, ದೇಶದ ರೈತ ಸಮುದಾಯದಲ್ಲಿ ಈ ಯೋಜನೆಯು ನಿಜವಾಗಿಯೂ ಕೂಡ ಆರ್ಥಿಕ ಬೆಂಬಲದ ಒಂದು ಭರವಸೆಯನ್ನು ಮೂಡಿಸಿರ್ತಕ್ಕಂಥದ್ದನ್ನು ನಾವು ನೋಡಬಹುದು ಅಂಥೇಳಿ ಈ ಒಂದು ಸಂಸ್ಥೆ ಇದರಿಂದ ಆಗ್ತಕ್ಕಂಥ ಪರಿಣಾಮಗಳ ಪಟ್ಟಿಯನ್ನು ಮಾಡಿದೆ. ಇನ್ನು ಕೇಂದ್ರ ಸರ್ಕಾರವು ಕೂಡ ಈ ಒಂದು ಯೋಜನೆಯನ್ನು ಮಾತ್ರ ಒಂದು ಘೋಷಣೆ ಮಾಡಿಲ್ಲ, ಇದನ್ನು ಅನುಷ್ಠಾನ ಮಾಡ್ತಕ್ಕಂಥ ರಾಜ್ಯ ಸರ್ಕಾರ ಹಾಗೂ ಜಿಲ್ಲೆಗಳಿಗೂ ಕೂಡ ಪ್ರೋತ್ಸಾಹವನ್ನು ನೀಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಕೇಂದ್ರ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯವು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡ್ತಕ್ಕಂಥ ರಾಜ್ಯಗಳು ಮತ್ತು ಜಿಲ್ಲೆಗಳಿಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದೆ. ಇದಲ್ಲದೆ ಕಂತಿನ ಮೊತ್ತದ ಶೇಕಡ 0.125% ಹಣವನ್ನು ಆಡಳಿತಾತ್ಮಕ ವೆಚ್ಚವನ್ನು ಭರಿಸಲು ರಾಜ್ಯ ಮತ್ತು ಜಿಲ್ಲೆಗಳಿಗೆ ಕೇಂದ್ರ ಸರ್ಕಾರ ನೀಡುತ್ತಾ ಬಂದಿದೆ. ಇನ್ನು ರೈತರು ಸಂಪರ್ಕಿಸಬೇಕಾದಂಥ ಜಾಲತಾಣ ಯಾವುದು ಅನ್ನೋದನ್ನು ನಾವಿಗೆ ತಿಳ್ಕೊಳ್ಳೋಣ. ರೈತರು ಯೋಜನೆಯ ಫಲಾನುಭವಿಗಳು ಆಗಬೇಕು ಅಂತಾದರೆ ಅವರು PMKisan.gov.in ಅಥವಾ ಫಾರ್ಮರ್ಸ್ ಕಾರ್ನರ್ ಮುಖಾಂತರ ಅಧಿಕೃತವಾದ PM Kisan ಪೋರ್ಟಲನ್ನು ಸಂಪರ್ಕ ಮಾಡಬೇಕು. ಇನ್ನು ರೈತರು ಈ ಯೋಜನೆ ಕುರಿತಾದಂತಹ ಕುಂದುಕೊರತೆಗಳಿಗಾಗಿ ಸಂಪರ್ಕಿಸಬೇಕಾದ ಏನಾದರೂ ಸಹಾಯ ಬೇಕಾದರೆ ಆ ಸಹಾಯವಾಣಿ ಸಂಖ್ಯೆಗಳನ್ನು ಯಾವುವು ಅಂತ ನಾವು ಈಗ ನೋಡೋಣ. ಮೊದಲನೇದಾಗಿ ಟೋಲ್ ಫ್ರೀ ಅಂತ ಹೇಳ್ತೇವಲ್ಲ, ಆ ರೀತಿ ಶುಲ್ಕರಹಿತ ಸಹಾಯವಾಣಿ ಸಂಖ್ಯೆ 1800-115-526. ಇನ್ನೊಂದ್ಸಲ ಹೇಳ್ತೀನಿ, 1800-115-526. ಇನ್ನೂ ಕೆಲವು ಸಹಾಯವಾಣಿ ಸಂಖ್ಯೆಗಳಿವೆ. ಮೊಟ್ಟ ಮೊದಲನೇದಾಗಿ ಅದು 1552-261. ಇನ್ನು ಎರಡನೇದು 0111-243-006. ಇನ್ನು ಮೂರನೇದಾಗಿ 0112-233-8-1092. 0111-233-8-1092. ಇನ್ನು ನಾಲ್ಕನೇದಾಗಿ 0111-233-8-2401. ಇನ್ನೊಮ್ಮೆ 0111-233-8-2401. ಅಥವಾ ಈ ಬಗ್ಗೆ ಸಾಮಾನ್ಯ ಮಾಹಿತಿಗಾಗಿ ಅಂದರೆ ನಮಗೆ ಜನರಲ್ ಇನ್ಫಾರ್ಮೇಷನ್ ಬೇಕು ಅಂತಾದರೆ ಕಿಸಾನ್ ಸಹಾಯವಾಣಿ ಸಂಖ್ಯೆ 1800-1850-551. ಮತ್ತೊಮ್ಮೆ 1800-1850-551 ರೈತರು ನೇರವಾಗಿ ಸಂಪರ್ಕವನ್ನು ಮಾಡಬಹುದಾಗಿದೆ. ಕೊನೆಯದಾಗಿ ನಾವೇನು ತಿಳ್ಕೊಳ್ಬಹುದು ಅಂತ ಹೇಳಿದರೆ, ಕಳೆದ 7 ವರ್ಷಗಳಿಂದ ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಅಂತಕ್ಕಂಥದ್ದು ರೈತ ಸಮುದಾಯದ ಒಂದು ಪರಿವರ್ತನಾ ಉಪಕ್ರಮವಾಗಿ ವಿಕಸನಗೊಂಡಿರತಕ್ಕಂಥದ್ದನ್ನು ನಾವು ನೋಡಬಹುದು. ಈ ಯೋಜನೆಯು ಆರ್ಥಿಕ ಸೇರ್ಪಡೆ ಮತ್ತು ಗ್ರಾಮೀಣ ಸಬಲೀಕರಣದಲ್ಲಿ ಒಂದು ಗಮನಾರ್ಹವಾದಂತಹ ಮೈಲಿಗಲ್ಲನ್ನು ಸಾಧಿಸಿದೆ. ರೈತರಿಗೆ ನೇರ ಮತ್ತು ಸಕಾಲಿಕವಾದಂತಹ ನೆರವು ನೀಡುವ ಈ ಯೋಜನೆಯನ್ನು ಅತ್ಯಂತ ದಕ್ಷತೆ ಮತ್ತು ಪರಿಣಾಮಕಾರಿಯಾಗಿ ಕೇಂದ್ರ ಸರ್ಕಾರವು ಜಾರಿಗೊಳಿಸ್ತಾ ಇರತಕ್ಕಂಥದ್ದು ನಾವು ನೋಡಬಹುದು. ಫಲಾನುಭವಿಗಳ ಖಾತೆಗೆ ನೇರ ವರ್ಗಾವಣೆಯನ್ನು ಸಕ್ರಿಯಗೊಳಿಸುವ ಈ ಯೋಜನೆ ತಡೆರಹಿತ ಪಾರದರ್ಶಕತೆ ಮತ್ತು ಪರಿಣಾಮಕಾರಿ ಡಿಜಿಟಲ್ ಮೂಲಸೌಕರ್ಯದ ಕೇಂದ್ರ ಸರ್ಕಾರದ ರೈತ ಸ್ನೇಹಿ ಆಡಳಿತಕ್ಕೆ ಒಂದು ದೊಡ್ಡ ಸಾಕ್ಷಿಯಾಗಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯು ತನ್ನ ವ್ಯಾಪ್ತಿಯನ್ನು ವಿಸ್ತಾರ ಮಾಡ್ತಾನೇ ಇರತಕ್ಕಂಥದ್ದನ್ನು ಮತ್ತು ಇದರಿಂದ ಕೃಷಿ ವಲಯವನ್ನು ಬಲಪಡಿಸತಕ್ಕಂಥ ಮತ್ತು ಭಾರತದ ಕೃಷಿಕರ ಜೀವನೋಪಾಯವನ್ನು ಹೆಚ್ಚಿಸತಕ್ಕಂತಹ ಸರ್ಕಾರದ ಬದ್ಧತೆಯನ್ನು ಸಾಕಾರಗೊಳಿಸಿದ ರಾಷ್ಟ್ರವು ವಿಶ್ವದ 3ನೇ ಆರ್ಥಿಕ ಶಕ್ತಿಯಾಗಿ ಮತ್ತು 2047 ವಿಕಸಿತ ಭಾರತವಾಗಿ ನಿರ್ಮಾಣ ಹೊಂದಲಿಕ್ಕೆ ತನ್ನದೇ ಆದಂಥ ಒಂದು ಕಾಣಿಕೆಯನ್ನು ಈ ಯೋಜನೆ ನೀಡ್ತಾ ಇರತಕ್ಕಂಥದ್ದನ್ನು ನಾವೆಲ್ಲರೂ ಗಮನಿಸಬಹುದು. ರೈತರು ಮುಂದೆ ಬಂದು ಈ ಯೋಜನೆಯ ಫಲವನ್ನು ಪಡೆದು ತಾವು ಅಭಿವೃದ್ಧಿಗೊಂಡು ರಾಷ್ಟ್ರದ ನಿರ್ಮಾಣ ಕಾರ್ಯದಲ್ಲಿ ಈ ಒಂದು ತಮ್ಮ ಸಹಭಾಗಿತ್ವವನ್ನು ನೀಡಿದರೆ ಈ ದೇಶ ಅಂತಕ್ಕಂಥದ್ದು 2047 ವಿಕಸಿತ ಭಾರತವಾಗಿ ನಿರ್ಮಾಣಗೊಳ್ಳೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಧನ್ಯವಾದಗಳು. ಇದುವರೆಗೆ ಪ್ರಧಾನಮಂತ್ರಿ ಕೃಷಿ ಸನ್ಮಾನ್ ಯೋಜನೆ ಕುರಿತು ಡಾ. ಶರಶ್ಚಂದ್ರ ರಾನಡೆ ಅವರಿಂದ ಮಾಹಿತಿ ಕೇಳಿದಿರಿ. ಇನ್ನು ಮುಂದೆ ಪ್ರಧಾನಮಂತ್ರಿ ಕೃಷಿ ಭಾಗ್ಯ ಯೋಜನೆ ಕುರಿತು ರಾಜ್ಯ ಕೃಷಿ ಇಲಾಖೆಯ ಬೆಳೆ ಅಭಿವೃದ್ಧಿ ವಿಭಾಗದ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಮತಿ ರೂಪಾ ಎಎನ್ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ಇವರನ್ನು ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ ಗೌಡ. ಎಲ್ಲ ರೈತ ಬಾಂಧವರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ. ಕೇಳುಗರೆ, ಇವತ್ತು ನಾವು ಕೃಷಿ ಭಾಗ್ಯ ಯೋಜನೆ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ಕೃಷಿ ಭಾಗ್ಯ ಯೋಜನೆ ಅಂದ್ರೇನು, ಕೃಷಿ ಭಾಗ್ಯ ಯೋಜನೆಯ ಉದ್ದೇಶ ಏನು, ರಾಜ್ಯ ಸರ್ಕಾರ ಈ ಯೋಜನೆಯನ್ನು ಯಾವ ರೀತಿ ಜಾರಿಗೆ ತರ್ತಾ ಇದೆ ಅಥವಾ ಈಗಾಗಲೇ ತಂದಾಗಿದೆ, ಈ ಕುರಿತು ಮಾಹಿತಿ ಮಾಡಿಕೊಳ್ಳಿಕ್ಕಾಗಿ ನಮ್ಮ ಜೊತೆಗೆ ಇವತ್ತು ರಾಜ್ಯ ಕೃಷಿ ಇಲಾಖೆಯ ಬೆಳೆ ಅಭಿವೃದ್ಧಿ ವಿಭಾಗದ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಮತಿ ರೂಪಾ ಎಎನ್ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ, ನಮಸ್ಕಾರ. ಧನ್ಯವಾದಗಳು ಸರ್. ಹೇಳಿ ಮೇಡಮ್, ಈಗ ಈ ಕೃಷಿ ಭಾಗ್ಯ ಯೋಜನೆ ಅಂದ್ರೆ ಏನು, ಏನು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡಿ. ಕೃಷಿ ಭಾಗ್ಯ ಯೋಜನೆಯನ್ನ ನಾವು ಈ ಒಂದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಜಾರಿಗೊಳಿಸಿರ್ತಕ್ಕಂಥ ಒಂದು ಮುಖ್ಯ ಉದ್ದೇಶ ಅಂತಂದ್ರೆ, ತಮಗೆಲ್ಲರೂ ಗೊತ್ತಿರೋ ತರ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 68 ಭಾಗದಷ್ಟು ನಾವು ಮಳೆಯಾಶ್ರಿತ ಪ್ರದೇಶವನ್ನು ಹೊಂದಿರತಕ್ಕಂಥ ರಾಜ್ಯ ಆಗಿರ್ತಕ್ಕಂಥದ್ದು. ಈ ಒಂದು ಪ್ರದೇಶಗಳಲ್ಲಿ ರೈತರಿಗೆ ಮುಖ್ಯವಾಗಿ ತೊಂದರೆ ಅನುಭವಿಸ್ತಾ ಇರತಕ್ಕಂಥದ್ದು ಅಂತಂದ್ರೆ ಮಳೆ ಅಭಾವವನ್ನು ಮುಖ್ಯವಾಗಿ ಅವರು ಅನುಭವಿಸ್ತಾ ಇದ್ದಾರೆ. ಆ ಒಂದು ಉದ್ದೇಶದಿಂದ ಯಾವಾಗ ಮಳೆ ಬರುತ್ತೆ ಅಂತ ಒಂದು ಸಮಯಗಳಲ್ಲಿ ನೀರನ್ನು ಸಂಗ್ರಹಿಸಿಕೊಂಡು ಅದರಿಂದ ರಕ್ಷಣಾತ್ಮಕ ನೀರಾವರಿಯನ್ನು ಬೆಳೆಗಳಿಗೆ ಒದಗಿಸ್ಕೊಡೋ ಅಂತ ಒಂದು ಉದ್ದೇಶದಿಂದ ಈ ಒಂದು ಯೋಜನೆಯನ್ನ ಜಾರಿ ಮಾಡಲಾಗಿದೆ ಸರ್. ಅಂದ್ರೆ ಈಗ ಮುಖ್ಯವಾಗಿ ಇದು ಈ ಯೋಜನೆ ನೀರಿಗೆ ಸಂಬಂಧಪಟ್ಟಿದ್ದು. ಹೌದು, ನೀರಿನ ಸಂರಕ್ಷಣೆ ಆಗಬೇಕು ಮತ್ತೆ ರೈತರಿಗೆ ನಿರಂತರ ನೀರು ಸಿಗ್ಲಿ ಅಂತ. ರಾಜ್ಯದಲ್ಲಿ ನಾವು ಏನು ಮಳೆ ಬಂದಿರತಕ್ಕಂಥ ಸಮಯದಲ್ಲಿ ಈ ಒಂದು ಮಳೆಯನ್ನ ಸಮರ್ಪಕವಾಗಿ ನಾವು ಸಂಗ್ರಹಣೆ ಮಾಡಿಕೊಂಡು ಅದರಿಂದ ಉಪಯುಕ್ತವಾಗಿ ನಾವು ಬಳಕೆ ಮಾಡಿಕೊಳ್ಳೋ ಒಂದು ಉದ್ದೇಶದಿಂದ ಮತ್ತೆ ಈ ಮಳೆ ನೀರಿನಿಂದ ನಾವು ಏನು ಬೆಳೆಗಳ ಒಂದು ಅಭಾವ ಸಮಯದಲ್ಲಿ ಅಂದ್ರೆ ರಕ್ಷಣಾತ್ಮಕ ನೀರಾವರಿನ ಒದಗಿಸ್ಕೊಟ್ಟು ಉತ್ಪಾದಕತೆ ಜಾಸ್ತಿ ಮಾಡತಕ್ಕಂಥದ್ದು ಈ ಯೋಜನೆಯ ಒಂದು ಮುಖ್ಯ ಉದ್ದೇಶದೊಂದಿಗೆ ನಾವು ಇದನ್ನು ಪ್ರಾರಂಭ ಮಾಡಿದ್ದೀವಿ ಸರ್. ಎಲ್ಲ ಜಿಲ್ಲೆದಲ್ಲೂ ಇದು ಜಾರಿಗಿದೆ? ಹೌದು, ಇದು ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಜಾರಿಯಲ್ಲಿದೆ. ಅಂದ್ರೆ ಈಗ ಮಳೆ ಕೆಲವೊಂದು ಪ್ರದೇಶದಲ್ಲಿ ಅಥವಾ ಕೆಲವೊಂದು ಜಿಲ್ಲೆಗಳಲ್ಲಿ ಬೇರೆ ಬೇರೆ ತಿಂಗಳಲ್ಲಿ ಬೀಳುತ್ತೆ, ಆವಾಗ ಹೇಗೆ ಮಾಡ್ತಾರೆ ಅವರು? ಈಗ ನೀವು ಒಂದೇ ಸರ ಯೋಜನೆಗೆ ಉಪಯೋಗ ಮಾಡ್ಕೊಳ್ಳಿ ಅಂತ ಆ ತರ ಏನ್ ಹೇಳಲ್ಲ. ಇದು ಈ ಯೋಜನೆಯು ವರ್ಷ ಪೂರ್ತಿ ಜಾರಿಯಲ್ಲಿರುತ್ತೆ. ಆದ್ರೆ ಆಯಾ ಒಂದು ಪ್ರದೇಶಕ್ಕೆ ಅನುಗುಣವಾಗಿ ರೈತರು ಆಯಾ ಮಳೆ ಇರತಕ್ಕಂಥ ಸಮಯದಲ್ಲಿ ಅಥವಾ ಮಳೆ ಬರತಕ್ಕಂತ ಪೂರ್ವವಾಗಿ ಅವರು ಈ ಕೃಷಿ ಹೊಂಡಗಳನ್ನ ರಚನೆ ಮಾಡ್ಕೋಬಹುದು ಮತ್ತೆ ರಚನೆ ಮಾಡಿರತಕ್ಕಂಥ ಕೃಷಿ ಹೊಂಡಗಳಲ್ಲಿ ನೀರನ್ನ ಸಂಗ್ರಹಣೆ ಮಾಡ್ಕೋಬಹುದು. ಈ ಒಂದು ಯೋಜನೆಗೆ ಯಾವ್ದಾದ್ರೂ ಕಾರ್ಯವ್ಯಾಪ್ತಿ ಇದೆಯಾ? ಇಲ್ಲ, ಇದು ರಾಜ್ಯಾದ್ಯಂತ ಜಾರಿಯಲ್ಲಿದೆ ಸರ್. ಎಲ್ಲಾ ಜಿಲ್ಲೆಗಳಲ್ಲಿ ಎಲ್ಲಾ ತಾಲೂಕುಗಳಲ್ಲೂ ಕೂಡ ಈ ಯೋಜನೆಯನ್ನ ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ. ಅಚ್ಚುಕಟ್ಟು ಪ್ರದೇಶ ಬಿಟ್ಟು ಅಚ್ಚುಕಟ್ಟು ಪ್ರದೇಶ ಸೇರಿನೂ ಇದೆ ಸರ್. ಆಮೇಲೆ ಮೇಡಮ್ ಅವರೇ, ಈಗ ಕೃಷಿ ಭಾಗ್ಯ ಯೋಜನೆಯ ಘಟಕಗಳ ಬಗ್ಗೆ ಹೇಳಿ, ಮತ್ತೆ ಆ ಒಂದು ಘಟಕಗಳಿಗೆ ರೈತರಿಗೆ ಎಷ್ಟು ಸಹಾಯಧನ ನೀಡಲಾಗ್ತದೆ? ಕೃಷಿ ಭಾಗ್ಯ ಯೋಜನೆ ಅನ್ನೋದು ನಾವು ಒಂದು ಪ್ಯಾಕೇಜ್ ರೂಪದಲ್ಲಿ ನಾವು ಇದನ್ನ ಅನುಷ್ಠಾನ ಮಾಡ್ತಾ ಇದ್ದೀವಿ. ಕೃಷಿ ಭಾಗ್ಯ ಪ್ಯಾಕೇಜ್ ಎಂದ್ರೆ ಒಂದು ಕೃಷಿ ಹೊಂಡನ ಅವರು ರೈತರು ನಿರ್ಮಾಣ ಮಾಡಬೇಕು. ಕೃಷಿ ಹೊಂಡ ನಿರ್ಮಾಣ ಮಾಡೋದಕ್ಕಿಂತ ಮುಂಚೆ ಆ ಒಂದು ಜಮೀನಿನಲ್ಲಿ ನೀರನ್ನ ತಡೆದು ಅಲ್ಲೇ ಇಂಗ್ಸೋದಕ್ಕೋಸ್ಕರ ಅವರು ಬದುಗಳನ್ನ ನಿರ್ಮಾಣ ಮಾಡಬೇಕು. ಬದು ನಿರ್ಮಾಣ ಒಂದು ಘಟಕ ಇದೆ, ಕೃಷಿ ಹೊಂಡ ರಚನೆ ಎರಡನೇ ಘಟಕ ಇದೆ, ಪಾಲಿಥಿನ್ ಆ ಒಂದು ಕೃಷಿ ಹೊಂಡಕ್ಕೆ ನಾವು ನೀರನ್ನ ಸೀಪೇಜ್ ಆಗದೆ ಇರೋ ರೀತಿನಲ್ಲಿ ತಡೆಗಟ್ಟೋದಿಕ್ಕೆ ಅದರಲ್ಲಿ ಪಾಲಿಥಿನ್ ಹೊದಿಕೆನ ನಾವು ಮಾಡಬೇಕಾಗತ್ತೆ. ಈ ರೀತಿ ಸಂಗ್ರಹಣೆ ಆದ ನೀರನ್ನ ಮೇಲೆತ್ತೋದಕ್ಕೋಸ್ಕರ ಕೃಷಿ ಡೀಸೆಲ್ ಪಂಪ್ ಸೆಟ್ ಅನ್ನ ಅಥವಾ ಸೋಲಾರ್ ಪಂಪ್ ಸೆಟ್ ನ ರೈತನ ಉಪಯೋಗಿಸ್ಕೋಬೇಕಾಗತ್ತೆ. ಈ ಡೀಸೆಲ್ ಪಂಪ್ ಸೆಟ್ ಅಲ್ಲಿ ನಾವು ನೀರನ್ನ ಹೊರ ತೆಗೆದಾಗ ಅದನ್ನ ಸಮರ್ಪಕವಾಗಿ ಬಳಸ್ಕೊಳ್ಳೋ ಒಂದು ಉದ್ದೇಶದಿಂದ ಸ್ಪ್ರಿಂಕ್ಲರ್ ಸೆಟ್ ಅನ್ನ ರೈತರು ಅಳವಡಿಸ್ಕೋಬೇಕಾಗತ್ತೆ. ಈ ರೀತಿ 6 ಘಟಕಗಳನ್ನ ಈ ಒಂದು ಕೃಷಿ ಭಾಗ್ಯ ಯೋಜನೆ ಒಳಗೊಂಡಿರುತ್ತೆ. ಮತ್ತೆ ಈ ಸಹಾಯಧನದ ಬಗ್ಗೆ ಹೇಳಿ. ಈ ಒಂದು ಯೋಜನೆನ ನಾವು ಎಲ್ಲಾ ವರ್ಗದ ರೈತರಿಗೂ ಕೂಡ ಅನುಷ್ಠಾನ ಮಾಡ್ತಾ ಇದ್ದೀವಿ. ಇದರಲ್ಲಿ ಸಾಮಾನ್ಯ ವರ್ಗದ ರೈತರಿಗೆ 80% ಸಹಾಯಧನ ಇರುತ್ತೆ. ಅದೇ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ವರ್ಗದ ರೈತರಿಗೆ 90% ವರೆಗೆ ಸಹಾಯಧನ ರಾಜ್ಯ ಸರ್ಕಾರದಿಂದ ಒದಗಿಸ್ಕೊಡಲಾಗ್ತದೆ. ಗರಿಷ್ಠ ಸಹಾಯಧನ ಎಷ್ಟು ಇರಬಹುದು ಈ ಒಂದು ಕೃಷಿ ಭಾಗ್ಯ ಯೋಜನೆಗೆ? ಈ ಗರಿಷ್ಠ ಸಹಾಯಧನ ಅಂತಂದ್ರೆ ಅದು ಹೊಂಡಗಳ ಅಳತೆ ಮೇಲೆ ಅವಲಂಬಿತ ಆಗಿರುತ್ತೆ. ಇದು ಸಹಾಯಧನ ಅಂದಾಜು 30,000 ಹಿಡಿದು ಅವರಿಗೆ ಗರಿಷ್ಠ 2,00,000 ಇರುತ್ತೆ. ಓಹೋಹೋ. ಇನ್ನೊಂದು, ಈಗ ಕೃಷಿ ಭಾಗ್ಯ ಯೋಜನೆಗೆ ಲಭ್ಯವಿರುವ ಅನುದಾನ ಈ ಬಗ್ಗೆ ಹೇಳಿ. ನಮ್ಮ ಒಂದು ಕೃಷಿ ಇಲಾಖೆನಲ್ಲಿ ಕೃಷಿ ಭಾಗ್ಯ ಯೋಜನೆಯನ್ನ ನಾವು ಈ ವರ್ಷದಲ್ಲಿ 100 crore ಅನುದಾನದಲ್ಲಿ ನಾವು ಅನುಷ್ಠಾನ ಮಾಡ್ತಾ ಇದೀವಿ. ಈ ವರ್ಷಕ್ಕೆ ಅನುದಾನ 100 crore ಇದೆ ಸರ್. ಇನ್ನೊಂದು, ಈಗಾಗಲೇ ರೈತರು ಇತರೆ ಯೋಜನೆಗಳಡಿ ಈ ಕೃಷಿ ಹೊಂಡ ನಿರ್ಮಿಸಿರ್ತಾರೆ, ಅಂತ ರೈತರಿಗೆ ಉಳಿದ ಘಟಕದಲ್ಲಿ ಅರ್ಜಿ ಸಲ್ಲಿಸಬಹುದಾ? ಇಲ್ಲ, ಬರೋದಿಲ್ಲ. ಬರೋದಿಲ್ಲ, ಯಾಕೆ ಅಂತಂದ್ರೆ ಇದು ಒಂದು ಪ್ಯಾಕೇಜ್ ರೂಪದಲ್ಲಿದ್ದು ಕೃಷಿ ಹೊಂಡ ಘಟಕ ಸೇರಿ ಒಳಗೊಂಡಿರತಕ್ಕಂಥದ್ದಾಗಿರೋದ್ರಿಂದ ರೈತ ಹೊಸದಾಗಿ ಕೃಷಿ ಹೊಂಡ ನಿರ್ಮಾಣ ಮಾಡೋದಕ್ಕೆ ಇಚ್ಛೆ ಉಳ್ಳ ಇರತಕ್ಕಂಥ ರೈತ ಮಾತ್ರ ಇದನ್ನ ತಗೋಬೇಕಾಗತ್ತೆ. ಆಮೇಲೆ ಮೇಡಮ್ ಅವರೇ, ಈಗ ಕೃಷಿ ಭಾಗ್ಯ ಯೋಜನೆ ಅಡಿ ರೈತರು ಅರ್ಜಿ ಸಲ್ಲಿಸಬೇಕಂದ್ರೆ ರೈತರು ಯಾವ ಕನಿಷ್ಠ ಅರ್ಹತೆಯನ್ನು ಹೊಂದಿರಬೇಕಾಗತ್ತೆ? ಇದರಲ್ಲಿ ಯಾವ ಅರ್ಹತೆ ಅಂತ ಇಲ್ಲ. ಮುಖ್ಯವಾಗಿ ರೈತನಿಗೆ, ನಮ್ಮ ರಾಜ್ಯದ ಎಲ್ಲಾ ರೈತರು ಕೂಡ ಅರ್ಜಿ ಸಲ್ಲಿಸಬಹುದು. ಆದರೆ ಕೆಲವು ಪ್ರದೇಶಗಳಲ್ಲಿ 1 acre ಕನಿಷ್ಠ ಅವರು ವಿಸ್ತೀರ್ಣ ಹೊಂದಿರಬೇಕು. ಆದ್ರೆ ಕೆಲವು ಪ್ರದೇಶಗಳಿಗೆ ನಾವು ವಿನಾಯಿತಿನೂ ಕೊಟ್ಟಿದ್ದೀವಿ. ಎಲ್ಲಿ ಮಳೆ ಅವರ ರೈತರದ್ದು ಹಿಡುವಳಿ ಕಡಿಮೆ ಇರುತ್ತೆ ಅಂತ ಒಂದು ಪ್ರದೇಶಗಳನ್ನ ಆಯ್ಕೆ ಮಾಡಿ ಕನಿಷ್ಠ 1/2 acre ಇದ್ರು ಕೂಡ ರೈತ ಕೃಷಿ ಹೊಂಡ ಯೋಜನೆಗೆ ಅರ್ಹರಾಗಿರ್ತಾರೆ. ಇದನ್ನ ಬಟ್ ಅವ್ರಿಗೇನಾಗಿರುತ್ತೆ, ಕ್ಯಾಚ್ಮೆಂಟ್ ಏರಿಯಾ ಅಂತ ನಾವ್ ಏನ್ ಇರ್ತೀವಿ, ಬೇರೆ ಕಡೆಯಿಂದ ಹರಿದು ಬರತಕ್ಕಂತ ನೀರಿನ ಒಂದು ಪ್ರದೇಶ 1 acre ಮೇಲೆ ಇರಬೇಕಾಗತ್ತೆ. ಈ ರೀತಿ ಇದ್ದಿರ್ತಕ್ಕಂತ ರೈತ ಎಲ್ಲರೂ ಕೂಡ ಅರ್ಜಿ ಸಲ್ಲಿಸಿ ಈ ಯೋಜನೆಯ ಸೌಲಭ್ಯ ಪಡೆಯಬಹುದಾಗಿದೆ. ಅದು ಸಾಮಾನ್ಯವಾಗಿ ಯಾವ್ಯಾವ ಅಳತೆಯಲ್ಲಿ ಈ ಒಂದು ಕೃಷಿ ಹೊಂಡ ನಿರ್ಮಿಸಬಹುದಾಗಿದೆ? ಕೃಷಿ ಭಾಗ್ಯ ಯೋಜನೆಯಡಿಯಲ್ಲಿ ನಾವು ಹಲವಾರು ಒಂದು ಅಳತೆಯ ಕೃಷಿ ಹೊಂಡಗಳ ನಿರ್ಮಾಣ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ಅಂತಂದ್ರೆ ಕೆಂಪು ಮಣ್ಣು, ಕಪ್ಪು ಮಣ್ಣು ಮತ್ತೆ ಜಂಬಿಟ್ಟಿಗೆ ಮಣ್ಣಿಗೆ ಅವರು ಕೃಷಿ ಹೊಂಡನ ನಿರ್ಮಾಣ ಮಾಡಿಕೊಳ್ಳೋ ಒಂದು ಸಂದರ್ಭದಲ್ಲಿ 10x10 meter x10 meter x3 meter ಆಳದ ಒಂದು ಕೃಷಿ ಹೊಂಡನ ಮಾಡ್ಕೋಬಹುದು. ಅದೇ ರೀತಿ 12x12 meter x12 meter x3 meter ಆಳದ ಒಂದು ಕೃಷಿ ಹೊಂಡನ ಮಾಡ್ಕೋಬೇಕು. ಅದೇ ರೀತಿ 15x15, 18x18, 21x21 ಅಳತೆಯ ಒಂದು ಕೃಷಿ ಹೊಂಡದ ಅಳತೆಗಳನ್ನ ಅವರು ನಿರ್ಮಾಣ ಮಾಡ್ಕೋಬಹುದು. ಯಾರು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಕ್ಕೆ ಅರ್ಹರಿರುವುದಿಲ್ಲ? ಈ ಯೋಜನೆಯಲ್ಲಿ ಎಲ್ಲರೂ ಕೂಡ ಅರ್ಹರೇ ಆಗಿರ್ತಾರೆ. ಈಗಾಗಲೇ ತಮಗೆ ತಿಳಿಸಿರೋ ತರ ಕನಿಷ್ಠ 1 acre ಇರತಕ್ಕಂತ ರೈತರು ಅಂದ್ರೆ ಹಿಂದಿನ ಸಾಲದಲ್ಲಿ ಈಗಾಗಲೇ ಪ್ರಯೋಜನ ಪಡ್ಕೊಂಡವರು ಅರ್ಜಿ ಸಲ್ಲಿಸಬಹುದು? ಇಲ್ಲ, ಒಂದು ಸಾರಿ ಈ ಯೋಜನೆಯ ಪ್ರಯೋಜನ ಪಡ್ಕೊಂಡ್ರೆ ಮತ್ತೊಮ್ಮೆ ಅವರು ಬರೋದಿಲ್ಲ. ಈ ಆಸಕ್ತ ರೈತರು ಕೃಷಿ ಭಾಗ್ಯ ಯೋಜನೆಗೆ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಮತ್ತೆ ಯಾವ್ಯಾವ ದಾಖಲೆಗಳು ಬೇಕಾಗುತ್ತೆ? ಕೃಷಿ ಭಾಗ್ಯ ಯೋಜನೆ ಅನುಷ್ಠಾನಕ್ಕೆ ಆಸಕ್ತಿ ಇರತಕ್ಕಂತ ರೈತರು ಆಯಾ ಪ್ರದೇಶದ ಹೋಬಳಿ ಮಟ್ಟದಲ್ಲಿರತಕ್ಕಂಥ ರೈತ ಸಂಪರ್ಕ ಕೇಂದ್ರಗಳಲ್ಲಿ, ಅವರ ಪ್ರದೇಶದಲ್ಲಿರತಕ್ಕಂಥ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅವರು ಅರ್ಜಿ ಸಲ್ಲಿಸಬಹುದು. ಇದಕ್ಕೆ ಮುಖ್ಯವಾಗಿ ದಾಖಲಾತಿಗಳು ಅಂತಂದ್ರೆ ಅವರು ರೈತರಿಗೆ ನಾವೇನು ಇಲಾಖೆಯಿಂದ ಒಂದು ಫ್ರೂಟ್ ID ಅಂತ ನಾವು ಅವರಿಗೆ ಒದಗಿಸ್ಕೊಟ್ಟಿದ್ದೀವಿ, ಆ ಒಂದು ಫ್ರೂಟ್ ID ಮುಖಾಂತರ ಅವರು ಅರ್ಜಿ ಸಲ್ಲಿಸಿದ್ರೆ ಸಾಕಾಗುತ್ತೆ. ಅರ್ಜಿ ಬರೀಬೇಕಾಗತ್ತೆ, ಅರ್ಜಿ ಫೋಟೋ ಗಿಟ ಎಲ್ಲ ಬೇಕಾಗುತ್ತೆ, ಫೋಟೋ ಕೊಡಬೇಕಾಗತ್ತೆ, FID ಇಲ್ಲ ಇದ್ರೆ ಒಂದು ಕೊಡಬೇಕು, ಅವೆಲ್ಲ ದಾಖಲೆನ. ರೈತರು ಯಾವ್ಯಾವ ಅಳತೆಯ ಕೃಷಿ ಹೊಂಡಗಳನ್ನ ನಿರ್ಮಿಸಬಹುದಾಗಿದೆ ಈಗ ತಾವು ಹೇಳಿದ್ರೆ, ಕೃಷಿ ಹೊಂಡಕ್ಕೆ ಬಿದ್ದು ಸಂಭವಿಸುವ ಕೆಲವು ಅವಘಡಗಳನ್ನ ತಪ್ಪಿಸಬೇಕಾದ್ರೆ ಏನಾದರೂ ಕ್ರಮ ಕೈಗೊಳ್ತಾರ? ಈಗ ಕೃಷಿ ಹೊಂಡಗಳಲ್ಲಿ ಎಲ್ಲಾ ರೈತ ಬಾಂಧವರಿಗೆ ಒಂದು ಅವರು ಗಮನಿಸಬೇಕೇನು ಅಂತ ಅಂದ್ರೆ, ಕೃಷಿ ಹೊಂಡದಲ್ಲಿ ನೀರು ಇದ್ದ ಒಂದು ಸಮಯದಲ್ಲಿ ಕೆಲವು ಅವಘಡಗಳು ಆಗೋ ಸಾಧ್ಯತೆ ಇರುತ್ತೆ. ಹೌದು, ಅಂದ್ರೆ ಸಾಕು ಪ್ರಾಣಿಗಳು ಅದರಲ್ಲಿ ಬೀಳೋ ಸಾಧ್ಯತೆ ಇರುತ್ತೆ, ಮಕ್ಕಳು ಬೀಳೋ ಸಾಧ್ಯತೆ ಇರುತ್ತೆ, ಗೊತ್ತಿಲ್ಲ ಯಾರು ಬೇಕಾದ್ರೂ ಬೀಳಬಹುದು. ಆ ಒಂದು ಸಮಯದಲ್ಲಿ ಅದನ್ನ ತಡೆಗಟ್ಟೋದಕ್ಕೆ ಮುಖ್ಯವಾಗಿ ಇದಕ್ಕೆ ತಂತಿ ಬೇಲಿ ಘಟಕನ ನಾವು ಕಡ್ಡಾಯ ಮಾಡಿದೀವಿ. ಕೃಷಿ ಹೊಂಡ ಪ್ಯಾಕೇಜ್ ನಲ್ಲಿ ತಂತಿ ಬೇಲಿ ಕೂಡ ಒಂದು ಘಟಕ ಇದೆ, ಅದನ್ನ ಕಡ್ಡಾಯವಾಗಿ ಅಳವಡಿಸ್ಕೋಬೇಕು. ಮತ್ತೆ ಆ ತಂತಿ ಬೇಲಿ ಮೇಲೆ ಅವರು ಒಂದು ಸೂಚನಾ ಫಲಕ ಕೂಡ ಅಳವಡಿಸ್ಕೋಬೇಕಾಗತ್ತೆ, ಎಚ್ಚರಿಕೆ ಅಂತ. ಅವರು ಅದನ್ನ ಅದರಲ್ಲಿ ಈ ಒಂದು ಕೃಷಿ ಹೊಂಡದಲ್ಲಿ ಯಾವುದೇ ಒಂದು ಪಾತ್ರೆ ತೊಳಿಬಾರದು, ಬಟ್ಟೆ ಒಗಿಬಾರದು, ಈ ತರ ಎಲ್ಲ ಸೂಚನಾ ಫಲಕಗಳಲ್ಲಿ ನಾವು ಅಳವಡಿಸ್ಕೊತೀವಿ. ನೀರನ್ನು ಕುಡಿಬಾರದು, ಜಾನುವಾರುಗಳಿಗೆ ನೀರು ಕುಡಿಸಬಾರದು, ಈ ತರ ಎಲ್ಲ ನಾವು ಆ ಸೂಚನಾ ಫಲಕದಲ್ಲಿ ಬರ್ಸೋದಕ್ಕೆ ಒಂದು ಫಾರ್ಮ್ಯಾಟ್ ಕೊಟ್ಬಿಟ್ಟು ಅವ್ರಿಗೆ ನಿಯಮಾವಳಿಯನ್ನ ಮಾಡಿದೀವಿ. ಅದ್ರ ಜೊತೆಗೆ ಒಂದು ಆ ಒಂದು ಹೊಂಡದಲ್ಲಿ ಅಗ್ಗನ ಇಳಿಬಿಟ್ಟು ಮತ್ತೆ ಈವನ್ ಟ್ಯೂಬ್ಗಳನ್ನ ಇಳಿಬಿಟ್ಟು ಒಂದ್ ವೇಳೆ ಏನಾದ್ರೂ ಅವಘಡ ಆದ್ರೂ ಕೂಡ ರೈತ ವ್ಯವಸ್ಥೆ ಮಾಡ್ಕೊಂಡೆ ಮಾಡ್ತಾ ಇದ್ದೀರಿ, ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಇನ್ನೊಂದು ಮೇಡಮ್ ಅವರೇ, ಈಗ ಕೃಷಿ ಭಾಗ್ಯ ಯೋಜನೆಯು ಪಂಪ್ಸೆಟ್ ಘಟಕವನ್ನು ಒಳಗೊಂಡಿದೆಯಲ್ಲ, ಅದ್ರ ಉಪಯೋಗದ ಬಗ್ಗೆ ಹೇಳಿ. ಏನು ಅದರ ಉಪಯೋಗ ಏನಿದೆ, ಮತ್ತೆ ಯಾವ ವಿಧದ ಪಂಪ್ಸೆಟ್ ಪಡಿಬೇಕು, ಅದರದ ಅವಕಾಶ ಏನಿದೆ? ಕೃಷಿ ಹೊಂಡದ ಮುಖ್ಯ ಉದ್ದೇಶ ಏನಂತಂದ್ರೆ, ನೀರನ್ನ ನಾವೇನ್ ಸಂಗ್ರಹಣೆ ಮಾಡ್ತೀವಿ ಅದನ್ನ ರಕ್ಷಣಾತ್ಮಕ ನೀರಾವರಿಯಾಗಿ ಬೆಳೆಗಳಿಗೆ ಬಳಸ್ತಕ್ಕಂಥದ್ದು. ಆ ಒಂದು ಸಾಧನವಾಗಿ ನಾವು ಡೀಸೆಲ್ ಪಂಪ್ಸೆಟ್ ನ ಉಪಯೋಗಿಸ್ತಾ ಇದೀವಿ. ಈ ಡೀಸೆಲ್ ಪಂಪ್ಸೆಟ್ ನಲ್ಲಿ ನಾವು ಎರಡ್ ರೀತಿ ಮಾಡಬಹುದು. ಅಂದ್ರೆ ಒಂದು ಡೀಸೆಲ್ ಪಂಪ್ಸೆಟ್ ಅನ್ನ ಅವರು 5 HP ವರೆಗೆ ಅಥವಾ ಅವ್ರಿಗೆ ಅನುಕೂಲವಾಗಿರತಕ್ಕಂಥ ಒಂದು ಪ್ರಮಾಣದ ಒಂದು ಇದನ್ನ ತಗೋಬಹುದು. ಜೊತೆಗೆ ಸೋಲಾರ್ ಪಂಪ್ಸೆಟ್ ಕೂಡ ಅವರು ಬಳಸಬಹುದು. ಸೋಲಾರ್ ಪಂಪ್ಸೆಟ್ ರೈತ ಕ್ರೆಡಿಲ್ ಸಂಸ್ಥೆಯಿಂದ ಅಥವಾ ಬೇರೆ ಎಲ್ಲಾದರೂ ಅವರು ಸ್ವಂತವಾಗಿ ಕೂಡ ಅವರೇನಾದರೂ ತಗೊಂಡಿದ್ದಲ್ಲಿ ನಮ್ಮ ಇಲಾಖೆ ವತಿಯಿಂದ ಈ ಒಂದು ಯೋಜನೆಯಡಿಯಲ್ಲಿ 30,000 ರೂಗಳನ್ನ ಅವ್ರಿಗೆ ಸಹಾಯಧನವಾಗಿ ನಾವು ನೀಡ್ತೀವಿ. ಈಗ ಕೃಷಿ ಭಾಗ್ಯ ಯೋಜನೆ ಇದರಲ್ಲಿ ಸೂಕ್ಷ್ಮ ನೀರಾವರಿ ಘಟಕದ ಉಪಯೋಗದ ಬಗ್ಗೆ ಹೇಳಿ. ಸೂಕ್ಷ್ಮ ನೀರಾವರಿ ಘಟಕದಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರೋ ತರ ನೀರಿನ ಸದ್ಬಳಕೆ ಆಗುತ್ತೆ. ಹೌದು, ಪ್ರತಿಯೊಂದು ಹನಿ ಕೂಡ ಬೆಳೆಗಳಿಗೆ ಉಪಯೋಗ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಸೂಕ್ಷ್ಮ ನೀರಾವರಿ ಬಳಕೆನ ನಾವು ರೈತರಿಗೆ ಉತ್ತೇಜನ ಕೊಡ್ತಾ ಇದೀವಿ. ಕೃಷಿ ಹೊಂಡದಲ್ಲಿ ಸಂಗ್ರಹಣೆ ಆಗಿರತಕ್ಕಂಥ ಪ್ರತಿಯೊಂದು ನೀರಿನ ಹನಿ ಕೂಡ ಸದ್ಬಳಕೆ ಆಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಸ್ಪ್ರಿಂಕ್ಲರ್ ಬಳಕೆಯನ್ನ ನಾವು ಈ ಒಂದು ಯೋಜನೆಯಲ್ಲಿ ಅಳವಡಿಸ್ಕೋಬೇಕು ಅಂತ ರೈತರಿಗೆ ನಾವು ಸಲಹೆ ಕೊಡ್ತಾ ಇದ್ದೀವಿ. ಇನ್ನೊಂದು, ಈ ಕೃಷಿ ಭಾಗ್ಯ ಯೋಜನೆ ಅನುಷ್ಠಾನದಿಂದಾಗಿ ಯಾವ ಪರಿಣಾಮ ತಾವು ನಿರೀಕ್ಷೆ ಮಾಡಿದ್ರಿ, ಅದು ಉತ್ತಮನೋ ಅಥವಾ ಹೇಗೆ? ಕೃಷಿ ಭಾಗ್ಯ ಒಂದು ಯೋಜನೆಯ ಒಂದು ಅನುಷ್ಠಾನದಿಂದ ನಾವು ಮುಖ್ಯವಾಗಿ ರೈತರಿಗೆ ಬೆಳೆಗಳ ಉತ್ಪಾದಕತೆ ಜಾಸ್ತಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇತ್ತು, ಇಟ್ಕೊಂಡಿದೀವಿ. ಇದರಿಂದ 20-30% ಕೂಡ ರೈತರ ಇಳುವರಿ ಜಾಸ್ತಿ ಆಗಿದೆ ಆಗುತ್ತೆ, ಸಮಾಧಾನ ಇದೆ. ಹೌದು, ಅದೇ ರೀತಿ ಈಗ ಪ್ರತಿಯೊಂದು ಹೊಂಡದಲ್ಲಿ ಈಗ ಕನಿಷ್ಠ ಅಳತೆ ಒಂದು ಹೊಂಡದಲ್ಲೂ ಕೂಡ 1.5 ಲಕ್ಷದಿಂದ 2.5 ಲಕ್ಷದವರೆಗೂ ಕೂಡ ನೀರು ಸಂಗ್ರಹಣೆ ಆಗುತ್ತೆ, ಮಾಡ್ತಾ ಇದ್ದಾರೆ. ಆ ಒಂದು ನೀರನ್ನ ಅವರು ಸದ್ಬಳಕೆ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ ಅದರಲ್ಲಿ ಮೀನು ಸಾಕಾಣಿಕೆ ಮಾಡಬಹುದು, ಈ ತರ ಒಂದು ಮಾಡಿ ಆದಾಯನ ಜಾಸ್ತಿ ಮಾಡ್ಕೋಬಹುದು ಅನ್ನೋ ಒಂದು ನಿರೀಕ್ಷಿತ ಪರಿಣಾಮ ಕಂಡುಬಂದಿದೆ. ಅಂದ್ರಿಂದ ಈ ಯೋಜನೆ ಸಫಲವಾಗಿದೆ, ರಾಜ್ಯ ಸರ್ಕಾರಕ್ಕೂ ಕೂಡ ಇದ್ರದ್ದೊಂದು ಖುಷಿ ಇದೆ. ನಮ್ಮ ರೈತರು ಇದನ್ನು ಉಪಯೋಗ ಮಾಡ್ಕೊಂಡಾರೆ, ಮತ್ತೆ ಅವ್ರದ್ದು ಆದಾಯ ಕೂಡ ಜಾಸ್ತಿ ಆಗ್ತಾ ಇದೆ. ಮೂಲ ಉದ್ದೇಶನೇ ರೈತರು ಸಮೃದ್ಧರಾಗಬೇಕು ಅನ್ನೋ ಒಂದು ಮುಖ್ಯ ಉದ್ದೇಶ. ರೈತರು ಸಮೃದ್ಧ ಆದ್ರೆ ದೇಶ ಸಮೃದ್ಧ ಆದಂಗಲ್ಲ, ನಮ್ಮ ರಾಜ್ಯ ಸಮೃದ್ಧ ಆದಂಗೆ. ಹಾಗಾಗಿ ಕೃಷಿ ಭಾಗ್ಯ ಯೋಜನೆ ಸಾಕಷ್ಟು ಜನ ಉಪಯೋಗ ತಗೊಂಡಾರೆ, ಪ್ರಯೋಜನ ಕೂಡ ಪಡ್ಕೊಂಡಿದ್ದಾರೆ. ಹೌದು, ಯಾರೇ ಕೂಡ ಇದನ್ನ ಅರ್ಜಿ ಸಲ್ಲಿಸಬೇಕಂದ್ರೆ ಯಾರನ್ನ ಭೇಟಿ ಮಾಡಬೇಕು, ಎಲ್ಲಿ ಹೋಗ್ಬೇಕು? ಆಯಾ ಪ್ರದೇಶದಲ್ಲಿರ್ತಕ್ಕಂತ ರೈತ ನಾವು ಸ್ವಂತ ಒಂದು ಜಮೀನು ಎಲ್ಲಿದೆ ಆ ಒಂದು ಪ್ರದೇಶದಲ್ಲಿರ್ತಕ್ಕಂತ ಹೋಬಳಿ ಮಟ್ಟದಲ್ಲಿ ನಮ್ಮ ಕೃಷಿ ಇಲಾಖೆನಲ್ಲಿ ರೈತ ಸಂಪರ್ಕ ಕೇಂದ್ರ ಅಂತ ಕಚೇರಿಗಳು ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದಾವೆ. ಆ ಒಂದು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಹೋಗಿ ಅವರು ಅರ್ಜಿ ಸಲ್ಲಿಸಿದ್ರೆ ಸಾಕಾಗತ್ತೆ, ನನಗೆ ಇಂಥದ್ದು ಅವಶ್ಯಕತೆ ಇದೆ. ಹೌದು, ಕೃಷಿ ಭಾಗ್ಯ ಪ್ಯಾಕೇಜ್ನ ನಾನು ಅಳವಡಿಸ್ಕೊಂತೀನಿ ಅನ್ನೋ ಒಂದು ದೃಢೀಕರಣ ಕೊಟ್ಟು ಅವರು ಈ ಒಂದು ಯೋಜನೆಯನ್ನ ಸದುಪಯೋಗ ಪಡಿಸ್ಕೋಬಹುದು. ಇಲ್ಲಾಂದ್ರೆ ಯಾವ್ದಾದ್ರು ಕೃಷಿ ಅಧಿಕಾರಿ ಅಥವಾ ಕೃಷಿ ಇಲಾಖೆ ಅಲ್ಲಿ ಕೂಡ ಸಂಪರ್ಕ ಮಾಡಿದ್ರೆ ಭೇಟಿ ನೀಡಿದ್ರೆ ಅವರು ಮಾಹಿತಿನ ಕೊಡ್ತಾರೆ. ಆಯ್ತು ಮೇಡಮ್ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ರಾಜ್ಯ ಸರ್ಕಾರದ ವತಿಯಿಂದ ಈ ಒಂದು ಕೃಷಿ ಭಾಗ್ಯ ಯೋಜನೆಗೆ ಯಾವ್ಯಾವ ತರದ ಒಂದು ಅವಕಾಶಗಳಿವೆ, ನಮ್ಮ ರೈತರು ಇದರ ಯಾವ ತರ ಉಪಯೋಗ ಮಾಡಿಕೊಳ್ಬೇಕು ಅಥವಾ ಈಗಾಗಲೇ ಅದರ ಉಪಯೋಗ ಮಾಡಿಕೊಂಡಿದ್ದಾರೆ, ಈ ಎಲ್ಲ ಕುರಿತು ನಮಗೆ ಉಪಯುಕ್ತವಾದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಬೆಳೆ ಅಭಿವೃದ್ಧಿ ವಿಭಾಗದ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಮತಿ ರೂಪಯ್ಯನ್ ಮೇಡಮ್ ಅವರೇ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಪ್ರಧಾನಮಂತ್ರಿ ಕೃಷಿ ಭಾಗ್ಯ ಯೋಜನೆ ಕುರಿತು ರಾಜ್ಯ ಕೃಷಿ ಇಲಾಖೆಯ ಬೆಳೆ ಅಭಿವೃದ್ಧಿ ವಿಭಾಗದ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಮತಿ ರೂಪಾ ಎಎನ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ಗೌಡ. ಇನ್ನು ಮುಂದೆ ತಿಪಟೂರು ತಾಲೂಕು ಕೊಳ್ಳಿಹಟ್ಟಿಯ ತಿಮ್ಮಮ್ಮ ಮತ್ತು ಸಂಗಡಿಗರಿಂದ ಕೇಳೋಣ ಸೋಬಾನೆ ಪದವನ್ನು. ಸೋಬಾನೆ ಸೇವಾ ಮತ್ತೆ